ಎಚ್ಡಿ ಕೊಳೇಕರ ಸಂತಸ ವ್ಯಕ್ತಪಡಿಸಿ ಆಕಾಶವಾಣಿಗೆ ಮಾಹಿತಿ ಹಂಚಿಕೊಂಡರು. ಬೆಳಗಾವಿ ಜಿಲ್ಲೆ ಒಳಗ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ವಾಟರ್ ಸೆಟ್ ಡೆವಲಪ್ಮೆಂಟ್ ಕಾಂಪೋನೆಂಟ್ 2.0 ಅಂತ ಹೇಳಿ ಈ ಒಂದು ಯೋಜನೆಯನ್ನ ನಮ್ಮ ಜಿಲ್ಲೆಗೆ ಮಂಜೂರಾಗಿದೆ. ಅದರಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದೊಳಗ ಉಪ ಜಲಾನಯನಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಸಮಗ್ರ ಅಭಿವೃದ್ಧಿ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಹೆಚ್ಚುವರಿ ಅನುದಾನ ಕೂಡ ನಮಗೆ ಕೊಟ್ಟು ಈ ವರ್ಷ ಸುಮಾರು 25-26 ಸಾಲಿನಾಗ ಸ್ಯಾಚುರೇಷನ್ ಮೋಡ್ ದಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಇದಕ್ಕೆ ಬೆಳಗಾವಿ ಜಿಲ್ಲೆಗೆ ಪ್ರಥಮ ಸ್ಥಾನ ಲಭಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಲಜೀವನ್ ಮಿಷನ್ ಯೋಜನೆಯಡಿ ಕುಡಿಯುವ ನೀರಿನ ಕಾಮಗಾರಿ ಅನುಷ್ಠಾನದಲ್ಲಿ ಪಾರದರ್ಶಕತೆಗೆ ಒತ್ತು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣ, ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 2028 ಒಳಗೆ ಕ್ವಾಂಟಮ್ ಸಿಟಿ ಗಮನಾರ್ಹ ಪ್ರಗತಿ ಸಾಧಿಸುವ ಗುರಿ, ಸಚಿವ ಎನ್ಎಸ್ ಬೋಸರಾಜು. ತಿರುಪತಿಗೆ 6 ತಿಂಗಳಲ್ಲಿ 20 ಲಕ್ಷ ಕೆಜಿ ನಂದಿನಿ ತುಪ್ಪ ಪೂರೈಕೆ, ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ಕರೆ ಮಾಡಿ ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚ್ಕೋಬೋದು. ಹಾಗೆಯೇ ಈ ಕಾರ್ಯಕ್ರಮವನ್ನು ಕೇಳಿದರೆ ಕೆಲವು ಕೃಷಿ ಕ್ಷೇತ್ರದಲ್ಲಿರುವಂಥ ಪ್ರಚಲಿತ ವಿದ್ಯಮಾನಗಳ ಬಗ್ಗೆಯೂ ಕೂಡ ರೈತ ಬಾಂಧವರು ಮಾಹಿತಿ ಪಡ್ಕೋಬಹುದು. ಒಂದು ವೇಳೆ ತಾವೇನಾದರೂ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಕರೆ ಮಾಡಬೇಕು ಅಂದ್ಕೊಂಡ್ರೆ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ವಿನೋದ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಈಗ ನೋಡಿ, ಒಂದು ದೂರವಾಣಿ ಕರೆ ಮೊದಲಿಗೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ ಸರ್. ತಾವು? ಚಾರಮಣಿಯಿಂದ ಬೈಮಣ್ಣ ರಘು. ಹಾಂ ರಘು ಅವರು, ಹೇಳಿ, ಹೇಗಿದೆ ಬೆಳೆ? ಬೆಳೆ ಹೇಗಿಂತ ಸರ್, ಬೆಳೆ ಎಲ್ಲ ಒಣಗುತ್ತಾ ಇದೆ. ಅಂದ್ರೆ ನೀರಿಂದು ಕೊರತೆ ಆಗಿದೆ? ನೀರಿದೆ, ಬಟ್ ನಾಳೆ ನಾನು ಹೊಡಿಬೇಕಂತ ಇದ್ದೀನಿ, ಪುನೊಂದು ರೌಂಡ್ ಹೊಡಿಯುವಂತ. ಯಾವುದು? ಕಾಫಿಗಲ್ಲ? ಕಾಫಿ, ಕಾಫಿ, ಕಾಫಿ, ಒಳ್ಳೆ ಮೆಣಸು, ಏಲಕ್ಕಿ. ಅದೇ, ಅದಕ್ಕೆಲ್ಲ ಅವರು ಮೊದಲೇ ಒಂದ್ ರೀತಿ ಶಿಫಾರಸು ಮಾಡಿದ್ದಾರೆ. ಒಂದು 15 ದಿನಕ್ಕೆ ಒಂದ್ಸರಿ ಆದ್ರೂ ಒಂದ್ 50 ಲೀಟರ್ ಅಷ್ಟಾದ್ರೂ ನೀರು ಕೊಡ್ಬೇಕು ನನ್ನ ಬಳ್ಳಿಗೆ ಅಂತ. ನಮಗೆ ನೀರಿದೆ, ನಾಳೆ ಸ್ಟಾರ್ಟ್ ಮಾಡ್ತೀವಿ. ಮಾಡೋದು ಒಳ್ಳೇದದು. ನೀರಿದ್ದು ಹೊಡೆಯಿದ್ರೆ ನಮ್ಮಂತ ಮುಟ್ಟಳ ಯಾರಿಲ್ಲ. ಹೌದೌದೌದು, ಕರೆಕ್ಟ್. ನೀರಿದ್ದಾಗ ಅದನ್ನ ಸ್ವಲ್ಪ ನೀವು ಮಾಡಿದ್ರೆ ನಿಮ್ಮ ಕಾಫಿ ಚೆನ್ನಾಗಿ ಹಿಡಿದಿದೆಯಾ ಈ ಸರಿ? ಇಲ್ಲ, ಸೆಟ್ಟಿಂಗ್ ಚೆನ್ನಾಗಿದೆ. ಬಟ್ ಎಲ್ಲ ಬಾರಿ ಎಲ್ಲ ಒಂಥರ ಗಿಡ ಎಲ್ಲ ಬಾಡಿ ಹೋಗಿದೆ. ಇಲ್ಲ, ನೀರು ಕೊಡೋದಕ್ಕೆ ಇದು ಸಕಾಲ, ಆದಷ್ಟು ಬೇಗ ಕೊಟ್ಬಿಡ್ರಿ. ಈಗ ನೀರು ಎಲ್ಲ ರೈತರಿಗೆ ಹೇಳುತ್ತೆ, ನೀರು ಸೌಕರ್ಯ ಇದೆಯಲ್ಲ, ಒಂದೊಂದು ಗಂಟೆ ಆದ್ರೆ ಹೊಡಿದಿ ಅಂತ. ಹೌದೌದೌದು, ಯಾಕೆಂದ್ರೆ ಗಿಡಗಳು ಬಾಡ್ತಾ ಇದಾವೆ ಅಂತಂದ್ರೆ ಅದು ಒಂದ್ ರೀತಿ ಸ್ವಲ್ಪ ಕಷ್ಟನೇ. ಅದು ನಮ್ಮ ನೋಡಿ, ವರ್ಷದ ಜೀವನಕ್ಕೆ ಇರೋದು. ಹೌದು, ಇದು ವಿಶೇಷವಾಗಿ ಈಗ ರೋಬಸ್ಟ ಗಿಡಗಳಿದಾವಲ್ಲ, ಸ್ವಲ್ಪ ತೇವಾಂಶದ ಕೊರತೆ ಅವು ತಡ್ಕೊಳ್ಳೋಕ್ಕೆ ಕಷ್ಟ ಅವಕ್ಕೆ, ಹಾಗಾಗಿ ನೀವು ನೀರನ್ನು ಕೊಡಲೇಬೇಕಾಗತ್ತೆ. ಪ್ರತಿ ಒಂದು ವಾರಕ್ಕೊಂದ್ಸರಿ, ಹತ್ತು ದಿನಕ್ಕೊಂದ್ಸರಿ ಆದರೂ ಕೊಡಬೇಕಾಗತ್ತೆ. ಇಲ್ಲ, ಈಗ ಒಂದು ಎರಡು ಗಂಟೆ ಹೊರಟು ಸುಮಾರಾಗಿ ಒಂದು ಅರ್ಧ ಇಂಚು ಮಳೆ ಬೀಳ್ತದೆ. ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹೌದು. ಬೆಳೆ ಅದು ಚೆನ್ನಾಗಿದೆ ಅಲ್ಲ, ಕಾಫಿ ಚೆನ್ನಾಗಿ ಹಿಡ್ದಿದೆ? ಕಾಫಿ ಸೆಟ್ಟಿಂಗ್ ಚೆನ್ನಾಗಿದೆ. ಹಾಂ ಹಾಂ, ಈಗ ಸ್ವಲ್ಪ ಹೀಗೆ ಹವಾಮಾನ ಮುಂದುವರೆದ್ರೆ ಎಲ್ಲ ಬರ್ನ ಆಗುತ್ತದೆ. ಹಾಂ ಅಲ್ಲ, ಆದರೂ ನೀವು ನೀರು ಕೊಟ್ಟು ಸ್ವಲ್ಪ ತಂಪಾಗಿ ಇಟ್ಕೊಳ್ಳೋದು ಒಳ್ಳೇದು. ಹೌದು ಹೌದು. ಹಾಂ, ಕರಿಮೆಣಸು ಚೆನ್ನಾಗಿ ಆಯ್ತಾ ಈ ಸರಿ? ಕರಿಮೆಣಸು ಕೊಯ್ದ ಫಸಲು ಚೆನ್ನಾಗಿತ್ತು. ಹಾಂ, ಅದೇ ಮೆಂಟೆ ಕರಿಮೆಣಸು ನಾನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಬೆಲೆ ಏನು ಸಿಕ್ತು ರಘು ಅವರು? ನನಗೆ 680 ಬಿಟ್ಟೆ ಅಲ್ಲ. ಹಾಂ, 680. ಹಾಂ ಅದೇ, ಅಲ್ಲ ಒಳ್ಳೆ ಮೆಣಸಿಗೆ ಗುಡ್ ರೇಟ್ ಅದು. ಹಾಂ, ಒಳ್ಳೆ ಬೆಲೆನೇ. ಹೌದು ಹೌದು ಹೌದು. ಮತ್ತೆ ಮನಸ್ಸಿನ ಆಸೆ ಪೂರೈಸಾಯ್ತದ. ಏಲಕ್ಕಿ ಹೇಗಾಯ್ತು? ಏಲಕ್ಕಿ ಒಂದು 10-12 ಕೆಜಿ ಬರುತ್ತೆ. ಪುನಃ ನಾನು ವರ್ಷದ 100 ಗಿಡ ಹಾಕ್ತಾ ಇದ್ದೀನಿ. ಹಾಂ, ಹೊಸ್ದಾಗಿ ಹಾಕ್ತಾ ಇದ್ದೀರಾ? ಅದು ಒಂದು ಅದಕ್ಕೆ ಸ್ವಲ್ಪ ಸಪ್ರೇಟ್ ಜಾಗ ಇದೆ, ತಂಪು ಜಾಗ. ಹಾಂ ಹಾಂ, ಅದನ್ನು ದಿನವಾಗಿ ಟಚ್ ಮಾಡ್ಕೊಂಡು ಮುಟ್ಕೊಂಡು ಬರ್ತಾ ಇದ್ದೀನಿ. ಅದೇ ಏಲಕ್ಕಿ ಹಾಕ್ಬೇಕು ಅಂತಂದ್ರೆ ನಿಮಗೆ ನೀರು ಇರಲೇಬೇಕು. ಇದೆ ಅದು, ಅದೊಂದು ಯಾಕೆಂದ್ರೆ ನನ್ನ ತೋಡು ನೀರು ಆದ್ರೆ ಏಲಕ್ಕಿ ತೋಟ ಕೆಳಗೆ ಹೋಯ್ತದೆ. ಹಾಗೆ ಬಕೆಟ್ಲಿ ಲಿಫ್ಟ್ ಮಾಡಿ ಒಂದೊಂದು ಗಿಡಕ್ಕೆ 2 ಲೀಟರ್ ಹೋಯ್ತಾ ಇದ್ದೀನಿ. ಹೌದು ಹೌದು ಹೌದು ಹೌದು. ಒಟ್ಟಾರೆ ನೀರು ಇರೋದ್ರಿಂದ ಈಗ ಸ್ವಲ್ಪ ಶ್ರಮ ಆದ್ರೂ ಕೂಡ ನೀರು ಕೊಡೋದು ಬಹಳ ಮುಖ್ಯ. ಮತ್ತೆ ಕೊಡ್ಲೇಬೇಕು, ಕೊಡೋದ್ರೆ ಅಲ್ಲ ನನಗೆಂತಲ್ಲ ಇಡೀ ಲೋಕಕ್ಕೆ ಈಗ ಹಾಗೆ ಆಗಿದೆ. ಹೌದು ಹೌದು, ಯಾಕೆಂದ್ರೆ ಎಲ್ಲ ಕಡೆನೂ ಬಿಸಿಲು ಜಾಸ್ತಿ ಆಗಿದೆ ಒಂದು ರೀತಿ ನೋಡಿ. ಕಳೆದ ವಾರ ತಾನೇ ನಾವು ಈ ವಿಶ್ವ ಭೂಮಿ ದಿನ ಅಂತ ಆಚರಿಸೀವಿ. ಹೌದು ಹೌದು, ಆ ಸಂದರ್ಭದಲ್ಲಿ ಮಾತಾಡ್ತಾ ಇದು ಎಲ್ಲ ಕಡೆನೂ ಭೂಮಿ ಬಿಸಿ ಆಗೋದು ಜಾಸ್ತಿ ಆಗ್ತಾ ಇದೆ. ಸುಮಾರು 100 ವರ್ಷದಲ್ಲಿ ಏನು ಉಷ್ಣಾಂಶ ಜಾಸ್ತಿ ಆಯ್ತಲ್ಲ, ಕಳೆದ ಒಂದು 20-30 ವರ್ಷದಲ್ಲಿ ಅಷ್ಟು ಜಾಸ್ತಿ ಆಗಿದೆಯಂತೆ. ಅದೇ ಬ್ರಾಡ್ಕಾಸ್ಟ್ ರಿಪೋರ್ಟ್ ಪ್ರಕಾರ ಮೇ ಬಾರಿ ಹಾಟ್ ವೆದರ್ ಅಂತ ಹೇಳ್ತಾರೆ. ಮತ್ತೆ ಹೌದು ಹೌದು ಹೌದು, 40 ಡಿಗ್ರಿ ಬರ್ತದೆ ಅಂತ ಹೇಳ್ತಾರೆ. ಇಲ್ಲಿ ಏನಂದ್ರೆ ಸ್ವಲ್ಪ ಕಾಡು ಮತ್ತೆ ಮರಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಅಷ್ಟು ದಗೆ ಕಾಣದೇ ಇರಬಹುದು. ಮತ್ತೆ ನಾನು ರೈತರಿಗೆ ಒಂದು ಮಾಹಿತಿ ಹೇಳ್ತೀನಿ. ಏನ್ ಹೇಳ್ತೀರಾ? ಈ ಟೈಮಲ್ಲಿ ಯಾರು ಮರಕಪಾತ್ ಮಾಡಕ್ ಹೋಗ್ಬೇಡಿ. ಮರಕಪಾತ್ ಮಾಡಿ ಕಂಟ್ರೋಲ್ ಮಾಡ್ಕೊಳ್ಳಿ. ಮರಕಪಾತ್ ಮಾಡಿ ಏನಾಗ್ಬೋದು ಅಂತೀರಾ? ಎಲ್ಲ ಜಾಗ ಓಪನ್ ಆಯ್ತು, ಬಿಸಿಲು ಇಟ್ಟು ತಡೆಯಕ್ಕಾಗಲ್ಲ. ಹೌದೌದೌದು. ಸಾಧಾರಣವಾಗಿ ಯಾವ ಸಂದರ್ಭದಲ್ಲಿ ಮಾಡ್ಬೇಕು ಅಂತೀರಾ ರಘು ಅವರು ಮರಕಪಾತ್? ಒಂದು 4 ಇಂಚ್ ಮಳೆ ಬಂದ ಮೇಲೆ ಬೇಕಾದ್ರೆ ಆಗ ಶುರು ಮಾಡ್ಬಿಡ್ಲಿ. ಸ್ವಲ್ಪ ಆಗ ಕದ್ರೆ ಏನ್ ಸಿಗುತ್ತಾ ಸರ್? ಅದ್ರ ಸೊಪ್ಪು ಎಲ್ಲ ನನಗೆ ಹಸಿ ಸೊಪ್ಪು ಗೊಬ್ಬರ ಆಯ್ತದೆ. ಹೌದೌದೌದು. ಈ ಟೈಮಲ್ಲಿ ಕದ್ರೆ ಅದೇ ಒಣಗಿ ದರ್ಗ ಹೋಗ್ಬಿಡ್ತದೆ, ವಾತಾವರಣ ಸ್ವಲ್ಪ ತಂಪಾಗಬೇಕು. ಅದಕ್ಕೆ ನಾನು ನಿಲ್ಸಿ ಸಾಧಾರಣವಾಗಿ ವಿಜ್ಞಾನಿಗಳು ಮರಕಪಾತ್ನ ಮೇ ತಿಂಗಳ ಕೊನೆ ಭಾಗದಲ್ಲೇ ಮಾಡಬೇಕು ಅಂತಾರೆ. ಹೌದೌದು, ಅವಾಗೆಲ್ಲ ಮಳೆ ಪ್ರಾರಂಭವಾಗಿ ಸ್ವಲ್ಪ ಎಲ್ಲ ಮೋಡ ಮುಸುಕಿದ ವಾತಾವರಣ ಇದ್ದಾಗ ಒಂದು ರೀತಿ ಇಡೀ ನಮ್ಮ ತೋಟದ ವಾತಾವರಣ ತಂಪಾಗಿರುತ್ತೆ. ಹೌದು, ಹಾಗಾಗಿ ಅವಾಗಲೇ ಮಾಡಬೇಕು ಅಂತಾರೆ. ಹೌದು. ಮತ್ತೆ ಎಲ್ಲ ಯಾರ್ಯಾರಿಗೆ ಒಂದು ಈಗ ಈ ತಾತ್ಕಾಲಿಕ ನೆರಳು ಮರಗಳನ್ನು ನೆಡೋದಕ್ಕೂ ಕೂಡ ಈಗ ವ್ಯವಸ್ಥೆ ಮಾಡ್ಕೋಬಹುದು, ಗುಂಡಿಗಳು ತೆಗೆದು. ಅಲ್ಲ, ಈಗ ತೆಗಿಯಕ್ಕಾಗಲ್ಲ ಸರ್, ಭೂಮಿ ಗಟ್ಟಿಯಾಗಿಬಿಟ್ಟಿದೆ. ಬಹಳ ಗಟ್ಟಿಯಾಗಿದೆ. ಗುದ್ಲಿ ಗುದ್ಲಿ ಎಳ್ಳಕ್ಕೆ ಆಗಲ್ಲ ಈಗ, ಮಳೆ ಬಂದಾಗಲೇ ಆಗ್ಬೇಕು. ಹೌದು, ಮಾಯಿಶ್ಚರ್ ಬೇಕು. ಅಲ್ಲ, ಒಂದು ತಯಾರಿ ಇದನ್ನು ಮಾಡ್ಕೋಬೇಕಾಗತ್ತೆ. ಯಾವಾಗ ಒಂದು ಅವರಿಗೆ ಒಂದು ಅವಕಾಶ ಸಿಗುತ್ತೆ ಅವಾಗ ಮಾಡೋದು ಒಳ್ಳೆಯದು. ಹೌದು, ಒಂದು 4-5 ಮಳೆ ಬಂದ ಮೇಲೆ ಆಗ ಮತ್ತೆ ಪ್ಲಾಂಟೇಶನ್ ಮಾಡ್ಬೋದು. ಈಗ ಒಂದು ವಿಚಾರ ರಘು ಅವರು, ಈ ಕೃಷಿ ಇಲಾಖೆಯವರು ರಸಗೊಬ್ಬರ ಕೊಂಡ್ಕೊಳ್ಳೋದಕ್ಕೆ ಒಂದು ಐಡಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಏನು ಐಡಿ? ಅದು ಅದು KYC ಅಲ್ಲ? KYC ದು ಅದೊಂದು ಆಯ್ತು, KYC ದು ಅದು ಬೇರೆ ಒಂದು ನಿಮ್ಮ ಇದು. ಒಂದು ಐಡಿ ಇರಲೇಬೇಕು ಕಡ್ಡಾಯವಾಗಿ ಅಂತ ಹೇಳ್ತಾ ಇದ್ದಾರೆ. ರಸಗೊಬ್ಬರ ಕೊಂಡ್ಕೋಬೇಕು ಅಂತ ಅಂದ್ರೆ ಈಗ ಆ ಒಂದು ಐಡಿ ಇದ್ರೇನೆ ಕೊಂಡ್ಕೊಳ್ಳೋದು. ಯಾಕೆಂದ್ರೆ ನಮ್ಮದು RTC ಪ್ಲಸ್ ಆಧಾರ್ ಕಾರ್ಡ್ ಬೇಕೇ ಬೇಕು. ಅದೇ ಅದೇ ಅದೇ ಅದು ಈಗ ನಿಮಗೆ ಮಾಡಿಕೊಟ್ಟಿರ್ತಾರೆ, ಅದು ನಿಮಗೆ ಮರ್ತೋಗಿರ್ಬೋದು. FID ಅಂತಾರೆ, ಫಾರ್ಮರ್ಸ್ ಐಡಿ. FID, ಹಾ, ಫಾರ್ಮರ್ಸ್ ಐಡಿ, ಫ್ರೂಟ್ಸ್ ಐಡಿ ಅಂತಾನು ಕೂಡ ಕರೀತಾರೆ. ಅದು ಇರಲೇಬೇಕು, ಅದಿಲ್ಲ ಅಂದ್ರೆ ರಸಗೊಬ್ಬರ ಕೊಡಲ್ಲ ಅಂತ ಹೇಳ್ತಾ ಇದಾರೆ. ಸರಿ, ಅದನ್ನ ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿ ಮತ್ತೆ ಅದಕ್ಕೆ ನಿಮ್ಮ ಎಲ್ಲ ಜಮೀನಿನ ಎಲ್ಲ ವಿವರಗಳು ಕೂಡ ಜೋಡಣೆ ಆಗಿರಬೇಕು. ನಿಮ್ಮ ಜಮೀನ ಇರಬೇಕದು, ನಿಮ್ಮ ಜಮೀನ್ ವಿಸ್ತೀರ್ಣದ ಆಧಾರದ ಮೇಲೆ ರಸಗೊಬ್ಬರದ ಅವರಿಗೆ ವಿತರಣೆ ಮಾಡ್ತಾರೆ ಅಷ್ಟು ಪ್ರಮಾಣ ಮಾತ್ರ. ಈಗ ಒಬ್ಬನಿಗೆ ಎಷ್ಟು ಎಕರೆ ಅಂತ ಅದರ ಮೇಲೆ ಗೊಬ್ಬರ ಕೊಡ್ತಾರೆ, ಅದ್ರ ಮೇಲೆ ಕೊಡ್ತಾರೆ. ಮತ್ತೆ ಯಾವ ಬೆಳೆ ಬೆಳೀತಾ ಇದ್ದೀರಾ ಅದ್ರ ಮೇಲೂ ಅದು ನಿರ್ಧಾರ ಆಗುತ್ತೆ. ಒಂದೇ ಸರಿನು ಕೊಡಲ್ಲ ಅವಾಗ, ಯಾಕೆಂದ್ರೆ ನಿಮ್ಗೆ ಅದು ಭಾಗ ಮಾಡಿ ಕೊಡ್ಬೇಕಾಗತ್ತೆ, ಯಾಕೆಂದ್ರೆ ಎಲ್ಲರಿಗೂ ಸಿಗ್ಬೇಕು ಅನ್ನೋ ಒಂದು ಉದ್ದೇಶ. ಅಲ್ಲ ಅದು ರೂಲ್ಸ್ ಒಳ್ಳೇದೇ, ನಾನು ಒಪ್ಪಿಕೊಳ್ತೀನಿ. ಯಾಕೆ ಗೊತ್ತಾ ಸರ್, ಎಕರೆಗೆ ನನ್ನ ಪ್ರಕಾರ 3.5 ಬ್ಯಾಗ್ ಬೇಕು. ಈಗ ಒಂದು 5 ಎಕರೆ 17 ಬ್ಯಾಗ್ ಸಾಕು 5 ಎಕರೆಗೆ. ಸರಿ, ಇಲ್ಲ ಅದು ಬೆಳೆ ಮೇಲೆ ಹೋಗುತ್ತೆ. ಮತ್ತೆ ನೀವು ಅವಾಗ ಈಗ ಜೂನ್ ನಲ್ಲಿ ಎಷ್ಟು ಕೊಡ್ತೀರಾ, ಮತ್ತೆ ಸೆಪ್ಟೆಂಬರ್ ಎಷ್ಟು ಕೊಡ್ತೀರಾ, ಇದೆಲ್ಲ ಅದ್ರ ಮೇಲೆ. ನನಗೆ ಈಗ ಈಗ ಕೊಟ್ರೆ ಸೆಪ್ಟೆಂಬರ್ ಅಲ್ಲಿ ಕೊಡ್ತೀನಿ, ಮತ್ತೆ ಹಾಗೆ ಎಕ್ಸ್ಟ್ರಾ ಗೊಬ್ಬರ ಉಳಿದಿದ್ರೆ ಪುನಃ ಒಂದೊಂದು ಕೈ ಹಾಕ್ತೀನಿ. ನಿಮ್ಗೆ ಏನಂದ್ರೆ ಒಂದೇ ಸರ್ ನೀರು ಸ್ಪ್ರಿಂಕ್ಲರ್ ಮಾಡುವಾಗ ಯೂರಿಯಾ ಒಂದೊಂದು ಕೈ ಹಾಕ್ತೀನಿ. ಸರಿ ಸರಿ, ಯೂರಿಯಾ ಹಾಕಿಬಿಟ್ಟೆ ನಾವು ಸ್ಪ್ರಿಂಕ್ಲರ್ ಮಾಡೋದು ಒಂದೇ ಸರಿ ಕೊಡೋದು ಕೂಡ ತಪ್ಪು ಅಂತಂದು ಅದು ಕೂಡ ಈಗ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮವನ್ನು ಇಲಾಖೆಯವರು ಮಾಡ್ತಾ ಇದ್ದಾರೆ. ಸರಿ, ರಂಗವರು 12 ತಿಂಗಳು ಗೊಬ್ಬರ ಹಾಕ್ತಿದ್ರು, ನಾನು 3 ತಿಂಗಳು ಹಾಕೋದು. ಸರಿ ಸರಿ ಸರಿ, ಮೊದಲು ಹೆಚ್ಚು ಅಂದ್ರೆ ಭಾಗ ಮಾಡಿ ಕೊಡ್ತಾ ಇದ್ರು. ಅದೇ ಅದೇ ಅದೇ. ಸರಿ ರಘು ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ನಮಸ್ತೆ. ಈಗ ವಿನೋದ್, ಈಗಾಗಲೇ ನಾವು ಮಾತಾಡಿದಂತೆ ಕೃಷಿ ಇಲಾಖೆಯವರು ಒಂದು ವಿಷಯವನ್ನು ಕಳಿಸ್ಕೊಟ್ಟಿದ್ದಾರೆ, ರಸಗೊಬ್ಬರ ಖರೀದಿಸೋದಕ್ಕೆ ಇನ್ನು FID ಕಡ್ಡಾಯ ಅಂತ ಅಂದು. ಇದು ಇವರು ರೈತರು FIDಯನ್ನು ಹೊಂದಿರಬೇಕು, ಮತ್ತು ಭೂಮಿನೂ ಕೂಡ FIDಗೆ ಅವರು ಜೋಡಿಸಿರಬೇಕು, ಮತ್ತು ಇದರ ಆಧಾರದಲ್ಲೇ ರಸಗೊಬ್ಬರವನ್ನು ಒಂದು KKisan ಪೋರ್ಟಲ್ ಅಂತ ಇದೆ, ಅಲ್ಲಿ ಎಲ್ಲ ರೈತರು ಪಡೆಯುವಂಥ ಎಲ್ಲ ಸೇವೆಯೂ ಕೂಡ ಅಲ್ಲಿ ಅಂತರ್ಗತ ಆಗಿರುತ್ತೆ. ಅಲ್ಲೇನು ಅಂದರೆ ಎಲ್ಲ ರೈತರಿಗೂ ಕೂಡ ಒಂದು ಸೌಲಭ್ಯ ಸಿಗಬೇಕು ಅಂತ. ಈಗ ಇನ್ನೊಂದು ದೂರವಾಣಿ ಕರೆ ಇದೆ, ನಂತರ ನಮ್ಮ ಸಂವಾದ ಮುಂದುವರಿಸೋಣ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಶಿವಣ್ಣ ಸರ್, ಪ್ರಿಯಾಪಟ್ಟಣ. ಶಿವಣ್ಣ ಅವರು ಪಿರಿಯಾಪಟ್ಟಣ. ಹೇಗಿದ್ದೀರಾ ಶಿವಣ್ಣ ಅವರು? ಪರವಾಗಿಲ್ಲ ಸರ್, ತಾವಾಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಯಾವ್ಯಾವ ಬೆಳೆ ಬೆಳೀತಾ ಇದ್ರಿ ಶಿವಣ್ಣ ಅವರು? ಮಳೆ ಬಂದಿಲ್ಲ ಸರ್, ಇನ್ನು ಮೆಕ್ಕೆಜೋಳ ಹಾಕ್ತಾರೆ. ನಿಮ್ಮ ಕಡೆ ಮೆಕ್ಕೆಜೋಳ ಸೊಂಟಿ ಹಾಕೋರು ಹಾಕ್ತಾ ಇದಾರೆ. ನೀವು ಶುಂಠಿ ಯಾವಾಗ ಮೇಘ ಹಾಕ್ತೀರಾ, ಹೇಗೆ ಸರಿ? ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಕೆಲವರು, ನೀರಾವರಿ ಆಶ್ರಯ ಸ್ಟಾರ್ಟ್ ಮಾಡಿದ್ದಾರೆ. ಹೌದು, ಬೋರ್ವೆಲ್ ಇವರೇ ಸ್ಟಾರ್ಟ್. ನೀವು ಮೆಕ್ಕೆಜೋಳನ ಬೆಳೆಯೋದು? ಹೌದು ಸರ್. ಅದು ಯಾವಾಗ, ಮುಂದಿನ ತಿಂಗಳು ಮಳೆ ಬಂದ ಮೇಲೆ? ಹೌದು ಸರ್, ಮೇ ಮುಂಚಿತವಾಗಿ ಜೂನ್ ಫಸ್ಟ್, ಮೇ ಒಳಗಡೆ ಇಲ್ಲ ಜೂನ್ ಮೊದಲನೇ ವಾರ ಅಥವಾ ಒಂದು 15 ದಿನದಲ್ಲಿ ಮಾಡ್ತೀರಾ? ಮಳೆ ನೋಡ್ಕೊಂಡು. ಮಳೆ ಅಂದ್ರೆ ಹೈಬ್ರಿಡ್ ಬೆಳೆಸ್ತಾರಲ್ವಾ ಈಗ? ಹೌದು ಸರ್, ಹೈಬ್ರಿಡ್ ಹೈಬ್ರಿಡ್. ಅದನ್ನೇ ಹೆಚ್ಚು ಬೆಳೀತಾ ಇದಾರಲ್ಲ ಶಿವಣ್ಣ ಅವರು, ಏನ್ ಕಾರಣ ಇರ್ಬೋದು ಸರ್? ಹೆಚ್ಚು ಅಂದ್ರೆ ಅದೇ ಇದು ಫೀಡ್ಸ್ ಕೊಡ್ತದೆ ಸರ್, ಹೈನುಗಾರಿಕೆ. ಹೌದೌದು, ಫೀಡ್ಗೆ ಹೋಗುತ್ತೆ ಒಂದು ಒಂದು ವಿಷಯ. ಇನ್ನೊಂದು ಸುಲಭದ ಬೆಳೆ ಅಂತನಾ, ಹೇಗೆ? ಹೌದು ಸರ್, ಸುಲಭನೇ ಸ್ವಲ್ಪ, ಯಾಕಂದ್ರೆ ಈ ಬೇರೆ ಬೆಳೆಕಿನ್ನ ತಂಬಾಕು ಬೇರೆ ಸ್ವಲ್ಪ ಸುಲಭ ಇದೆ ಬೆಳೆ. ಸುಲಭದ ಬೆಳೆ, ಇಳುವರಿನೂ ತುಂಬಾ ಚೆನ್ನಾಗಿ ಬರುತ್ತಲ್ವಾ? ಇಳುವರಿನೂ ತುಂಬಾ ಚೆನ್ನಾಗಿ ಬರುತ್ತಲ್ವಾ ಶಿವಣ್ಣ ಅವರು? ಸರ್, ಒಂದೊಂದ್ ಸಾರಿ ಬರ್ತದೆ ಸರ್, ಒಂದೊಂದ್ ಸಾರಿ ಬರೋದಿಲ್ಲ ಸರ್. ಹವಾಮಾನ ವೈಪರೀತ್ಯ ಆಯ್ತದೆ, ಒಂದೊಂದ್ ಸಾರಿ ಮಳೆ ಜಾಸ್ತಿ ಬರ್ತದೆ, ಒಂದೊಂದ್ ಸಾರಿ ಒಳ್ಳೆ ಟೈಮ್ ಮಳೆ ಬರೋದಿಲ್ಲ. ಈ ರೀತಿ ಹವಾಮಾನ ವೈಪರೀತ್ಯ. ಅಲ್ಲ, ಒಂದು 2-3-4 ಮಳೆ ಚೆನ್ನಾಗಾಯ್ತು ಅಂದ್ರೆ ಬೆಳೆ ಬಂದ್ಬಿಡುತ್ತಲ್ಲ ಅದು? ಹೌದು ಸರ್, ಯಾಕಂದ್ರೆ 2.5-3 ತಿಂಗಳು ಮಳೆ ಬರ್ಬರ್ತದೆ ಸರ್, ಒಂದು ವಾರಕ್ಕೊಂದು ಮಳೆ ಆದ್ರೆ ಸಾಕು. ಅಲ್ಲ, ಬಿತ್ತನೆ ಮಾಡುವಾಗ ಒಂದು ಮಳೆ, ಮತ್ತೆ ಮೇಲ್ಗೊಬ್ಬರ ಕೊಡುವಾಗ ಒಂದು ಮಳೆ ಬಂದ್ರೆ ಒಂದು 2, ಮತ್ತೆ ಅದು ತೆನೆ ಒಂದು ಕಾಳು ಕಟ್ಟುವಾಗ ಒಂದು ಬಂದ್ರೆ ಸಾಕಲ್ಲ? ವಾರಕ್ಕೊಂದು ಮಳೆ ಬೇಕು ಸರ್, ವಾರಕ್ಕೊಂದು ಬೇಕೇ ಅದೇ ಆಗುತ್ತೆ. ಕಪ್ಪು ಮಣ್ಣ ನಿಮ್ ಕಡೆ? ಕಪ್ಪು ಇದೆ, ಮರಳು ಮಿಶ್ರ ಇದೆ ಸರ್. ಕಪ್ಪು ಮಣ್ಣಲ್ಲಿ ಒಂದರ ಜೋರಾಗಿನೇ ಬರುತ್ತೆ ಅದು. ಮರಳು ಮಿಶ್ರ ಸ್ವಲ್ಪ ಸರ ಬರೋದಿಲ್ಲ. ಇಳುವರಿ ಚೆನ್ನಾಗಿ ಬರ್ತಾ ಇದೆ ನಿಮ್ದು? ಒಂದೊಂದ್ ವರ್ಷ ಬರ್ತದೆ, ಒಂದ್ ವರ್ಷ ಬರೋದಿಲ್ಲ. ಹೋದ ವರ್ಷ ತುಂಬಾ ಕಡಿಮೆ ಆಯ್ತು. ಇಳುವರಿ ಕಡಿಮೆ ಆಗಿತ್ತಾ? ಕಡಿಮೆ ಆಯ್ತು. ಯಾಕಂದ್ರೆ ನಾವು ರೈತರು ಬೆಳೆಯೋ ರೀತಿನೇ ಇದೆ ಸರ್, ಕೆಲವರು ಅಲ್ಲ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಚೆನ್ನಾಗಿ ಮಾಡಿ ಬರ್ತದೆ, ಕೆಲವರು ಕೊಟ್ಟಿಗೆ ಗೊಬ್ಬರ ಕೊಡೋದಿಲ್ಲ, ಬರೀ ರಾಸಾಯನಿಕ ಅವಲಂಬನೆ ಆಗಿದ್ದಾರೆ. ಏನು ಒಂದು ಬೆಲೆ ಸಿಕ್ಕರೆ ಚೆನ್ನಾಗಿ ಅನ್ಸುತ್ತೆ ಶಿವಣ್ಣ ಅವರು, ಮೆಕ್ಕೆಜೋಳ ಬೆಳೆ ಸರ್? ಈ ವರ್ಷ ತುಂಬಾ ಕಡಿಮೆ ಸರ್, ಇವತ್ತು ಕನಿಷ್ಠ ಸರ್ ಮೆಕ್ಕೆಜೋಳ ಒಂದು ಕ್ವಿಂಟಲ್ ಎರಡೂವರೆ ಸಾವಿರ ರೂಪಾಯಿ ಸಿಕ್ಬಿಡುತ್ತೆ. ಎರಡೂವರೆ ಸಾವಿರ ಸಿಕ್ಕರೆ ಪರವಾಗಿಲ್ಲ ಪರವಾಗಿಲ್ಲ ಅಂತ ಅಲ್ಲ, ಕನಿಷ್ಠ ಬೆಂಬಲ ಬೆಲೆನೂ ಅಷ್ಟೇ ಇರ್ಬೇಕಲ್ವಾ? ಇದೆ ಸರ್, ಆದ್ರೂ ಬೆಂಬಲ ಬೆಲೆ ಈಗ ಯಾರು ತಗೊಂತ ಇಲ್ಲ ಸರ್. ಈಗ ಓಪನ್ ಮಾರ್ಕೆಟ್ ಅಲ್ಲಿ ಸಾವಿರದ ಐನೂರು ರೂಪಾಯಿ ಇದೆ. ಬಹಳ ಕಡಿಮೆ ಆಯ್ತಲ್ವಾ? ಬಹಳ ಕಡಿಮೆ ಆಯ್ತು, ಬಹಳ ಕಡಿಮೆ. ಅದೇ ರೋಗ ನೋಡಿ ಸರ್, ನಾಲ್ಕು ಸಾವಿರದ ಮುನ್ನೂರು. ರೋಗ ಕೀಟಗಳ ಹಾವಳಿನೂ ಇರುತ್ತ ಅದಕ್ಕೆ ಸರ್? ರೋಗ ಕೀಟಗಳ ಹಾವಳಿನೂ ಇರುತ್ತಾ? ಇಲ್ಲ ಸರ್, ಇದೆ ಸರ್. ಇತ್ತೀಚೆಗೆ ಒಂದ್ ಎರಡ್ ಮೂರು ವರ್ಷದಿಂದ ಅದಕ್ಕೂ ಕೀಟಗಳು ಜಾಸ್ತಿ. ಅದೇ ಸೈನಿಕ ಹುಳು ಅಂತ ಬರ್ತಾ ಇದೆಯಲ್ಲ ಸ್ವಲ್ಪ. ಹೌದು, ಎಲೆನೆ ಮೇಯ್ಕೊಂತದೆ, ಚೆನ್ನೈ ಮೇಯ್ಕೊಂತದೆ. ಅದೇ ಅದೇ ಎಲೆನೆ ಎಲೆನೆ ಎಲ್ಲ ಎಲೆ ಇದನ್ನೆಲ್ಲ ಮೇಯ್ದು ಬಿಟ್ಟು ಹಿಂಡು ಮಾತ್ರ ಬಿಟ್ಟಿರುತ್ತೆ. ಪಿರಿಯಾಪಟ್ಟಣ ಶಿವಣ್ಣ ಅವರ ಒಂದು ದೂರವಾಣಿ ಕರೆ, ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ ನೋಡಿ. ಇದನ್ನ ವಿನೋದ್ ಅವರು, ಈ ಮುಸ್ಕಿನ್ ಜೋಳವನ್ನು ಪವಾಡದ ಬೆಳೆ ಅಂತ ಕರೀತಾರೆ. ಹೌದು, ಯಾಕೆಂದರೆ ಸಾಕಷ್ಟು ಇಳುವರಿ ಕೊಡುತ್ತೆ. ನಿಮಗೆ ಹೆಚ್ಚು ಕಮ್ಮಿ ಅದು ಒಂದು ಹೆಕ್ಟೇರ್ಗೆ ನೂರು ಕ್ವಿಂಟಲ್ವರೆಗೂ ಇಳುವರಿ ಕೊಡೋ ಬೆಳೆ ಅದು. ಮತ್ತೆ ನಾನಾ ಉದ್ದೇಶಗಳಿಗೆ ಬಳಸ್ತಾರೆ ಅದನ್ನ. ಹೌದು, ಮತ್ತೆ ಪೌಷ್ಟಿಕ ಆಹಾರ ಕೂಡ. ಪೌಷ್ಟಿಕ ಆಹಾರ ನಮ್ಮ ಅಂಗನವಾಡಿ ಇದರಲ್ಲೆಲ್ಲಾನು ಮಕ್ಕಳಿಗೆ ಒಂದು ಶಕ್ತಿವರ್ಧಕ ಆಹಾರ, ಅದಕ್ಕೂ ಬಳಸ್ತಾರೆ. ಈಗ ಇನ್ನೊಂದು ವಿಶೇಷ ಏನು ಅಂದರೆ, ಈ ಪೌಲ್ಟ್ರಿ ಫೀಡ್ ಅಂತಾರಲ್ಲ, ಅದಕ್ಕೆ ಹೆಚ್ಚು ಹೋಗ್ತಾ ಇದೆ. ಮತ್ತೆ ನಮ್ಮ ಹಸುಗಳಿಗೆ ಪಶು ಆಹಾರ ಕೊಡಬೇಕಲ್ಲ, ಅದಕ್ಕೂ ಕೂಡ ವಿಶೇಷವಾಗಿ ಆಗ್ತಾ ಇದೆ. ಮತ್ತೆ ಅಮೇರಿಕಾದಲ್ಲೆಲ್ಲ ಇದನ್ನ ಹೆಚ್ಚು ಈ ಜೈವಿಕ ಇಂಧನ ಬಳಸೋದು ಮಾಡೋದಕ್ಕೆ, ಆಲ್ಕೋಹಾಲ್ ಉತ್ಪಾದನೆ ಮಾಡೋದಕ್ಕೂ ಕೂಡ ಬಳಸ್ತಾ ಇದ್ದಾರೆ. ಎಥನಾಲ್ ಉತ್ಪಾದನೆಗೂ ಬಳಸ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದೇನಂದರೆ ಒಂದು ಸುಲಭದ ಬೆಳೆನೇ ಇದು. ನಿಮಗೆ ಒಂದ್ಸರಿ ಅದು ಭೂಮಿ ಸಿದ್ಧತೆ ಮಾಡಿ ಅಂತ ಅಸ್ನಾಗಿ ಭೂಮಿ ಸಿದ್ಧತೆ ಮಾಡೋ ಅವಶ್ಯಕತೆನೂ ಇರಲ್ಲ, ಯಾಕಂದರೆ ಬೀಜ ದಪ್ಪ ಇರುತ್ತಿದ್ದು. ಎರಡಡಿ ಸಾಲು ಹೊಡೆದ್ಬಿಟ್ಟು ಒಂದು ಸಾಲಿನಲ್ಲಿ ಒಂದೊಂದು ಅಡಿಗೆ ಒಂದೊಂದು ಬೀಜ ಊರ್ಬಿಟ್ರೆ ಅದು ಮೊಳಕೆ ಬಂದ ಮೇಲೆ ಒಂದು ಎರಡು ಕಳೆ ತೆಗೆಯೋದು, ಮತ್ತು ಗೊಬ್ಬರ ಕೊಡೋದು, ಮೂಲ ಗೊಬ್ಬರ ಒಂದ್ಸರಿ ಕೊಡೋದು, ಮೇಲ್ ಗೊಬ್ಬರ ಒಂದು ತಿಂಗಳಲ್ಲಿ, ಯೂರಿಯಾ ಇದು ರಸಾರಜನಕ ಗೊಬ್ಬರ ಅಷ್ಟಾಗ್ಬಿಟ್ರೆ ಆಮೇಲೆ ಅದು ಬೆಳೆದ ಮೇಲೆ ಅದು ಇಡೀ ನೆಲನೇ ವ್ಯಾಪಿಸುತ್ತೆ, ಕಳೆನೂ ಬರಲ್ಲ. ಆಮೇಲೆ ನಿಮ್ಗೇನಂದ್ರೆ ಕೀಟ ರೋಗಗಳು ಬಂದಿ ಏನನ್ನ ಬಂದಿದ್ರೆ ಅದನ್ನ ನೋಡ್ಬೇಕು. ಈಗ ಅದು ಸೈನಿಕ ಹುಳು ಅನ್ನೋದು ನಾವು ನೋಡ್ತಾ ಇದ್ದೀವಿ, ಅದೊಂದು ಸಮಸ್ಯೆ ಇದೆ. ಮತ್ತೆ ತೆನೆ ಹುಳುನು ಬರುತ್ತೆ, ತೆನೆ ಬಿಡೋದಕ್ಕೆ ಪ್ರಾರಂಭವಾದಾಗ ಅಲ್ಲಿ ಒಂಥರ ರೇಷ್ಮೆ ಎಳೆಗಳ ರೀತಿ ಬರುತ್ತೆ, ಮತ್ತೆ ಎಳೆ ಇವನು ಕಾಳನ್ನು ಕೂಡ ತಿನ್ನುತ್ತೆ. ಕುಶಾಲನಗರ ಸುತ್ತಮುತ್ತ ಎಲ್ಲ ಜಾಸ್ತಿ ಬೆಳೀತಾ ಇದ್ದಾರೆ. ಟಿಬೆಟಿಯನ್ ಕಾಲೋನಿ ಅವರು ಅದನ್ನ ಪ್ರಾರಂಭ ಮಾಡಿದ್ರು ಅನ್ಸುತ್ತೆ, ಬೇರೆ ಜನರಿಗೂ ಅದು ಕುಶಾಲನಗರ ಬಾರ್ಡರ್ ಆ ಕಡೆ ಎಲ್ಲ ಹೊಂದ್ಕೊಂಡಾಗೆ ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಬೆಳೀತಾ ಇದ್ದಾರೆ. ಹಾಗಾಗಿ ಅದೊಂದು ಸುಲಭದ ಬೆಳೆ ಆಗಿರೋದ್ರಿಂದ ಬಹಳ ಜನ ರೈತರು ನಮ್ಮ ಉತ್ತರ ಭಾಗದ ಜಿಲ್ಲೆಗಳಲ್ಲೂ ಕೂಡ ಇದನ್ನು ವಿಶೇಷವಾಗಿ ಬೆಳೀತಾ ಇದ್ದಾರೆ. ಈಗ ನಾವು ಎಫ್ ಐ ಡಿ ಬಗ್ಗೆ ಮಾತನಾಡ್ತಾ ಇದ್ವಿ. ಇದೇನಾಗಿದೆ ಅಂದರೆ ಈಗ ಯುದ್ಧದ ಪರಿಸ್ಥಿತಿ ಇರೋದ್ರಿಂದ ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ಒಂದು ರಸಗೊಬ್ಬರದ ಕಚ್ಚಾ ಸಾಮಗ್ರಿ ಆಮದಿನಲ್ಲಿ ಭಾರಿ ಸಮಸ್ಯೆ ಆಗಿರುವಂಥದ್ದು, ಅದರಿಂದ ಉತ್ಪಾದನೆ ಕಡಿಮೆ ಆಗ್ಬೋದು ಅಂತ ಒಂದು ಶಂಕೆ ಇದ್ದೇ ಇದೆ. ಆದ್ದರಿಂದ ರಸಗೊಬ್ಬರದ ವಿತರಣೆ ಮೇಲೆ ಸರ್ಕಾರ ಒಂದು ಕಠಿಣವಾದ ಒಂದು ನಿಗಾ ಇಡೋದಕ್ಕೆ ಬಯಸ್ತಾ ಇದೆ. ಹಾಗಾಗಿಯೇ ಈ ಎಫ್ ಐ ಡಿಯನ್ನು ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ. ಮತ್ತು ಇನ್ನೊಂದು ಏನಂದರೆ, ಈ ರೈತರ ಹೆಸರಲ್ಲಿ ಬೇರೆ ಯಾರ್ಯಾರೋ ಖರೀದಿ ಮಾಡಿಬಿಟ್ಟು ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋ ಒಂದು ಪ್ರವೃತ್ತಿನೂ ಇರುತ್ತೆ. ಅದನ್ನು ಕೆಲವೊಂದು ಕೈಗಾರಿಕೆಗಳಿಗೂ ಅದಕ್ಕೆಯನ್ನು ಬಳಸೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಇದನ್ನು ಈ ಎಫ್ ಐ ಡಿಯನ್ನು ಈಗ ಅವರು ಕಡ್ಡಾಯ ಮಾಡೇ ಇದ್ದಾರೆ. ಇದು ಕೊಂಡ್ಕೋಬೇಕು ಅಂದರೆ ಈಗ ಯಾರ್ಯಾರು ರೈತರ ಹತ್ರ ಒಂದು ಎಫ್ ಐ ಡಿ ಇಲ್ಲ ಅಂದರೆ, ಈಗ ದೂರವಾಣಿ ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ. ತಾವು ಸರ್? ಮಡಿಕೇರಿಯಿಂದ ಶಿವನಂಜು ಮಾತಾಡ್ತಾ ಇದ್ದೀನಿ. ಹೇಳಿ ಶಿವನಂಜು ಅವರೇ, ಏನು ನಿಮ್ಮ ಬೆಳೆಗಳೇನಾದರೂ ಹಾಕಿದ್ದೀರಾ ನಿಮ್ಮ ಊರಲ್ಲಿ? ಸರ್, ಅದೇ ಊರಲ್ಲಿ ಭತ್ತ ಬೆಳೀತಾ ಇದ್ದಾರೆ ಸರ್. ಹುಣಸೂರಲ್ಲಲ್ವಾ? ಹಾಂ, ಹುಣಸೂರು. ಅದು ಭತ್ತ ಅಂದರೆ ಬೇಸಿಗೆ ಭತ್ತನಾ? ಬೇಸಿಗೆ ಭತ್ತ ಅಂದ್ರೆ ಅದೇ ಜನವರಿ ತಿಂಗಳಲ್ಲಿ ನಾಟಿ ಮಾಡಿರ್ತಾರೆ, ಜನವರಿ ಫೆಬ್ರವರಿ. ಈಗ ಯಾವ ಹಂತದಲ್ಲಿದೆ? ರಾಗಿನೂ ಬೆಳೆ, ರಾಗಿ ಬೇಸಿಗೆಯಲ್ಲಿ ರಾಗಿನೂ ಹಾಕ್ತೀರಾ? ರಾಗಿ ಬೆಳೀತಾರೆ ಸರ್. ಅಂದ್ರೆ ನೀರಾವರಿ ಆಶ್ರಯ ಇದೆಯೇನು? ನೀರಾವರಿ ಆಶ್ರಯ, ನೀರಾವರಿ ಆಶ್ರಯ ಇದ್ರೆ ಈಗ ಇಳುವರಿನೂ ಚೆನ್ನಾಗಿ ಬರುತ್ತೆ, ರಾಗಿನೂ ಬೆಳಿಬಹುದು, ಮತ್ತೆ ಭತ್ತನು ಕೂಡ ಚೆನ್ನಾಗಿ ಬರುತ್ತೆ. ಇನ್ನೇನಿಗೆಲ್ಲ ಕಟಾವಿನ ಒಂದು ಹತ್ತಿರಕ್ಕೆ ಬಂದಿರಬೇಕು ಅಂತೀನಿ. ಎರಡು ಎಕರೆಯಲ್ಲಿ ಬೆಳೀತಾ ಇದ್ರಲ್ವಾ? ಮುಂದಕ್ಕೆ ಅಡಿಕೆ ಎಲ್ಲ ಬೆಳಿಬೇಕು ಅನ್ಕೊಂಡಿದೀವಿ ಸರ್, ಬೆಳಿಬಹುದಾ ಸರ್ ಅಲ್ಲಿ? ಅಡಿಕೆದು ಈಗ ಎಲ್ಲಾ ಕಡೆನೂ ಬೆಳೀತಾ ಇದಾರೆ ಶಿವನಂಜಿ ಅವರು, ಅದಕ್ಕೆ ನೀರಾವರಿ ಆಶ್ರಯ ಬೇಕಾಗತ್ತೆ. ನಮ್ಮಲ್ಲಿ ಇದೆ ಸರ್ ನೀರಾವರಿ ಆಶ್ರಯ ಬೇಕಾಗತ್ತೆ, ಜೊತೆಗೆ ಬಹಳಷ್ಟು ಪ್ರದೇಶ ವಿಸ್ತಾರ ಆಗ್ತಾ ಇದೆ. ಅದು ಏನಂದ್ರೆ ಎಲ್ಲರೂ ಅದಕ್ಕೆ ಒಳ್ಳೆ ಬೆಲೆ ಸಿಗ್ತಾ ಇರೋದ್ರಿಂದ ಎಲ್ಲ ಬಹಳ ಆದ್ರೂ ಏನು ಪ್ರದೇಶ ಜಾಸ್ತಿನೇ ಆಗ್ತಾ ಇದೆ. ಈಗ ಮೊದಲು ಕೆಲವು ಮಲೆನಾಡು ಅರೆ ಮಲೆನಾಡು ಇಂಥ ಪ್ರದೇಶದಲ್ಲಿ ಬೆಳೀತಾ ಇದ್ರು, ಈಗೇನಾಗಿದೆ ಅಂದರೆ ಬಯಲುಸೀಮೆಯಲ್ಲೂ ಕೂಡ ಅದು ವಿಪರೀತವಾಗಿ ಬೆಳೀತಾ ಇದ್ದಾರೆ ರೈತರು, ಒಳ್ಳೆ ಬೆಲೆ ಸಿಗುತ್ತೆ ಅಂತ. ಬೆಳೆಗೆ ಅವಕಾಶನೂ ಕೂಡ ಇದೆ ಅಲ್ವಾ ಸರ್? ಅಲ್ಲ, ಅವಕಾಶ ಇದೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಜೊತೆಗೆ ಬೇರೆ ಬೇರೆ ಉಪ ಬೆಳೆಗಳನ್ನು ಬೆಳ್ಕೋಬೋದು ಆ ನೆರಳಲ್ಲಿ, ಹಾಗಾಗಿ ಅವಕಾಶ ಇದೆ ಅದನ್ನು ಬೆಳೆಯೋದಕ್ಕೆ. ಆದರೆ ಸ್ವಲ್ಪ ನೀರಿನ ಒಂದು ಆಶ್ರಯ ಇದ್ದೇ ಇರಬೇಕು ಅದಕ್ಕೆ. ಹಾಂ, ಯಾಕೆಂದರೆ ನಾವು ನೋಡಿದ್ದೀವಿ ಚಿತ್ರದುರ್ಗ ಜಿಲ್ಲೆ ಆ ಕಡೆ ಒಣ ಪ್ರದೇಶದಲ್ಲಿ ಚೆನ್ನಾಗಿ ಬಂದರೆ ತೋಟಗಳು ನೀರಿಲ್ಲದಲ್ಲಿ ಒಣಗೋಗಿರೋದು ನೋಡಿದ್ದೀವಿ ನಾವೇನೆ. ನೀವು ಪ್ರಯಾಣ ಮಾಡ್ತಾ ಇದ್ದರೆ ರಸ್ತೆ ಪಕ್ಕದಲ್ಲೇ ತೋಟಗಳು ಒಣಗೋಗಿರೋದು ನೋಡಿದ್ದೀವಿ. ಹಾಗಾಗಿ ನೀರು ಚೆನ್ನಾಗಿರ್ಬೇಕು ಅದಕ್ಕೆ. ನೀರಿನ ಮೂಲ ವ್ಯವಸ್ಥೆ ಎಲ್ಲ ಇದೆ ಸರ್ ನಮ್ಮಲ್ಲಿ, ಖಚಿತವಾಗಿರಬೇಕು. ಮತ್ತೆ ಬೋರು ಇದೆ, ಅದು ಬೋರ್ಗಳು ಕೂಡ ಹೇಳಲಿಕ್ಕಾಗಲ್ಲ ಈ ಒಂದು ಬರ ಪರಿಸ್ಥಿತಿ ನೋಡಿಕೊಂಡ್ರೆ. ಯಾವ ತಳಿ ಹಾಕ್ಬೇಕು ಅಂದ್ಕೊಂಡಿದ್ದೀರಿ ಶಿವನಂಜು ಸರ್? ನಾಳೆ ಬಹಳ ಮುಖ್ಯವಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಸರ್. ಸರಿ ಸರಿ, ಕರೆ ಮಾಡಿ. 11 ಗಂಟೆಗೆ ಇದೆ ಅದು. ಹನ್ನೊಂದು ಗಂಟೆಯಿಂದ 12 ಗಂಟೆವರೆಗೂ ನಮ್ಮ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತ ಎಸ್ ಜೆ ಸೋಮಶೇಖರ್ ಅವರು ಭಾಗವಹಿಸಿ ನಮ್ಮ ಜನರ ಸಮಸ್ಯೆಗಳಿಗೆ ಉತ್ತರವನ್ನು ಹೇಳ್ತಾರೆ. ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮ ಸರ್ ಅದು. ಸರಿ ಸರಿ ಸರಿ, ಒಳ್ಳೆಯದು. ಅಂತ ಕಾರ್ಯಕ್ರಮಗಳು ಹೆಚ್ಚು ಬರ್ಬೇಕು ಸರ್. ಸರಿ ಸರಿ, ಆಯ್ತು ಶಿವನಂಜಿ ಅವರು. ಈಗ ತುಂಬಾ ಖುಷಿ ಆಯ್ತು, ನಾವು ಕೂಡ ಅದನ್ನ ಹೇಳೋಣ ಅಂತ ಇದ್ವಿ ಕಾರ್ಯಕ್ರಮದಲ್ಲಿ, ನೀವೇ ಅದನ್ನ ಪ್ರಸ್ತಾಪ ಮಾಡಿ ಒಳ್ಳೆ ಇದು ಮಾಡಿ. ಒಳ್ಳೆ ಕಾರ್ಯಕ್ರಮ ಸರ್, ಅಂತ ಕಾರ್ಯಕ್ರಮಗಳು ನಿಲಯದಲ್ಲಿ ಹೆಚ್ಚು ಹೆಚ್ಚು ಮೂಡಿ ಬರಲಿ ಸರ್. ಸರಿ ಸರಿ ಶಿವನಂಜಿ ಅವರೇ, ತುಂಬಾ ಉಪಯುಕ್ತವಾದ ಕಾರ್ಯಕ್ರಮಗಳು ಸರ್ ಅವೆಲ್ಲ ನಮ್ಮ ಸಾರ್ವಜನಿಕರಿಗೆ. ಹೌದು, ತುಂಬಾ ಉಪಯುಕ್ತವಾದ ಕಾರ್ಯಕ್ರಮಗಳು ಸರ್. ಹೌದು, ಆ ತರ ಕಾರ್ಯಕ್ರಮಗಳು ನಿಲಯದಲ್ಲಿ ಹೆಚ್ಚು ಹೆಚ್ಚು ಮಾಡಬಲ್ಲಿ ಸರ್. ಸರಿ, ಈಗ ಒಂದು ಪ್ರಶ್ನೆ ನಿಮ್ಗೆ ಶಿವನಂಜಿ ಅವರು. ಹಲೋ, ಪ್ರಶ್ನೆ ಅಂದ ತಕ್ಷಣ ಕಟ್ ಮಾಡಿದ್ರು ಕರೆ. ಸರಿ, ಈಗ ನಾವು ಫಾರ್ಮರ್ಸ್ ಐ ಡಿ ಬಗ್ಗೆ ಮಾತನಾಡ್ತಾ ಇದ್ವಿ. ಅದನ್ನ ಮತ್ತೆ ಅದನ್ನ ಇರೋದನ್ನ ಖಚಿತಪಡಿಸ್ಕೊಂಡೇ ಅವರು ರೈತರು, ಇವರು ಯಾರು ಮಾರಾಟಗಾರರು ಕೂಡ ಮಾರಾಟ ಮಾಡಬೇಕಾಗತ್ತೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಕಡಿತ ಉಂಟಾಗಿದೆ ಕರೆಯಲ್ಲಿ. ನೋಡಿ, ಈಗ FID ಬಗ್ಗೆ ನಾವು ಮಾತನಾಡ್ತಾ ಇದ್ವಲ್ಲ, ಮುಖ್ಯವಾಗಿ FIDಯನ್ನು ಯಾರು ಮಾಡಿಸ್ಬೇಕು ಅಂದರೆ ಜಮೀನು ಹೊಂದಿರುವಂಥ ಎಲ್ಲ ರೈತರು ಮಾಡಿಸ್ಬೇಕು. ಎಲ್ಲೆಲ್ಲಿ ಮಾಡಿಸ್ಬೋದು ಅಂದರೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಮತ್ತು ತೋಟಗಾರಿಕಾ ಇಲಾಖೆ ಕಚೇರಿ, ಅಲ್ಲಿ ಮಾಡಿಸ್ಬೋದು. FID ಮಾಡಿಸೋಕ್ಕೆ ಏನು ದಾಖಲೆಗಳು ಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕಾಗತ್ತೆ, ಒಂದು ಮೊಬೈಲ್ ನಂಬರ್ ಇರಬೇಕಾಗತ್ತೆ, ಅವ್ರ ಮೊಬೈಲ್ ಇರಬೇಕಾಗತ್ತೆ, ಮತ್ತು ಜಮೀನು ವಿವರ RTC, ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ, ಇಷ್ಟು ಇರಬೇಕಾಗತ್ತೆ. ಅಂದರೆ ಇದು ಆಧಾರ್ಗೆ ಲಿಂಕ್ ಆದಂಥ ಮೊಬೈಲ್ ಸಂಖ್ಯೆ ಬಹಳ ಕಡ್ಡಾಯ. ಮತ್ತು ಈಗಾಗಲೇ FIDಯನ್ನು ಹೊಂದಿರುವಂಥ ರೈತರು ಅವರ ಹೆಸರಲ್ಲಿರುವಂತಹ FIDಗೆ ಸೇರದೇ ಇರುವಂಥ ಜಮೀನಿನ ವಿಸ್ತೀರ್ಣ ಮತ್ತು ಸರ್ವೇ ನಂಬರ್ ದಾಖಲಾತಿಗಳನ್ನು ಸೇರಿಸ್ಬೋದು. ಅದೊಂದು ಮುಖ್ಯವಾಗಿ. ಇದಕ್ಕೆ ಏನಂದರೆ ಅದೇ ಮೊಬೈಲ್ OTP ಬೇಕಾಗುತ್ತೆ. eKYC ಮಾಡೋದಕ್ಕೂ ಇದರಲ್ಲಿ ಅವಕಾಶ ಇದೆ. ರೈತರು ಒಪ್ಪಿಗೆ ಪತ್ರ ಜೋಡಿಸೋದಕ್ಕೆ, ಮತ್ತು ಜಮೀನಿನ ಸರ್ವೇ ನಂಬರು, ಮತ್ತು ವಿಸ್ತೀರ್ಣದ ಮಾಹಿತಿ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ಲಿಂಗರಾಜ್. ಲಿಂಗರಾಜ್, ಎಲ್ಲಿಂದ ಮಾತಾಡ್ತಾ ಇದ್ರ ಲಿಂಗರಾಜ್ ಅವರು? ಮಂಡ್ಯ ಜಿಲ್ಲೆ ನಾಗಮಂಗಲದಿಂದ. ನಾಗಮಂಗಲದಿಂದ? ಹೇಗಿದೆ ಅಲ್ಲಿ ವಾತಾವರಣ ಲಿಂಗರಾಜು? ಸರ್, ನಮ್ಮಲ್ಲಿ ವಿಪರೀತ ಬಿಸಿಲು. ವಿಪರೀತ ಬಿಸಿಲು, ಬಿಸಿಲು ವಾತಾವರಣ. ಹಾಂ, ಸರಿ. ಯಾವ್ಯಾವ ಬೆಳೆ ಬೆಳಿತೀರ ಲಿಂಗರಾಜ್ ಅವರು? ಸರ್, ನಮ್ಮಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳಿತೀವಿ. ಈಗ ಮಳೆ ಆಶ್ರಯದಲ್ಲಿ ರಾಗಿ, ದ್ವಿದಳ ಧಾನ್ಯಗಳು ಬೆಳೆಗಳು. ಮಳೆ ಆಶ್ರಯ ಅಂದ್ರೆ ಯಾವಾಗ ಮುಂಗಾರು ನಿಮ್ ಕಡೆ ಸ್ವಲ್ಪ ಬೇಗನೆ ಬರುತ್ತಾ ನಾಗಮಂಗಲ ಇದು? ಇಲ್ಲ, ವಾಡಿಕೆಯಾಗಿ ನಿಮಗೆ ಏಪ್ರಿಲ್ ಏನು ಸ್ಟಾರ್ಟ್ ಆಗೋದಿಲ್ಲ, ಮೇ ಮಧ್ಯಭಾಗದಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಚಾಮರಾಜನಗರ ಈ ಕಡೆ ಎಲ್ಲ ಮೇ ನಲ್ಲೇ ಪ್ರಾರಂಭ ಆಗ್ಬಿಡುತ್ತೆ ಅಲ್ಲಿ ಮುಂಚಿತವಾಗಿನೇ. ನಿಮ್ಮದು ಮೇ ಮಧ್ಯಭಾಗದಲ್ಲಿ ಪ್ರಾರಂಭ ಅಂದ್ರೆ ಅದು ಸ್ವಲ್ಪ ಬೇಗನೆ ಆದಂಗೆ ಆಯ್ತು. ಹೌದು. ಮತ್ತೆ ಹೈನುಗಾರಿಕೆ ಹೆಂಗೇನಾದ್ರೂ ಮಾಡ್ತೀರಾ ಲಿಂಗರಾಜು? ಸರ್ ಮೊದಲು ಮಾಡ್ತಾ ಇತ್ತು, ಈಗ ಅದನ್ನ ಸ್ವಲ್ಪ ತಿಳಿಸಿದ್ವಿ. ಅದೇ ಅದೇ ಅದೇ, ಈಗ ರಸಗೊಬ್ಬರ ಕೊಂಡ್ಕೊಳ್ಳೋದಕ್ಕೆ ಎಫ್ ಐ ಡಿನ ಕಡ್ಡಾಯ ಮಾಡಿದ್ದಾರೆ ಸರ್ಕಾರದವರು. ನೀವು ರಸಗೊಬ್ಬರ ಈಗ ಅಂಗಡಿಗೆ ಹೋಗ್ಬೇಕು ಅಂದರೆ ಅಲ್ಲಿ ಎಫ್ ಐ ಡಿ ಕೊಡಬೇಕಾಗತ್ತೆ, ಮತ್ತು ಆಧಾರ್ ಸಂಖ್ಯೆಯನ್ನು ಅಲ್ಲಿ ಪರಿಶೀಲನೆ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಜಮೀನಿನ ವಿಸ್ತೀರ್ಣ ಎಷ್ಟಿದೆ ಅಷ್ಟೇ ಕೊಡ್ತಾರೆ ಗೊಬ್ಬರ, ಹೆಚ್ಚು ತಗೊಳ್ಳೋದಕ್ಕೂ ಅವಕಾಶ ಇರಲ್ಲ. ಮತ್ತು ಆ ಒಂದು ಮೊದಲನೇ ಕಂತಿನಲ್ಲಿ ಎಷ್ಟು ಕೊಡಬೇಕು ಅದಕ್ಕೆ ಸಂಬಂಧಪಟ್ಟದ್ದು ಅಷ್ಟೇ ಪ್ರಮಾಣದಲ್ಲಿ ಕೊಡ್ತಾರೆ. ಅಂದರೆ ಬೇರೆ ಬೇರೆ ಪ್ರಯೋಜನಗಳಿದ್ದಾವೆ ಇದರಲ್ಲಿ ಎಫ್ ಐ ಡಿ ಮಾಡಿಸೋದ್ರಿಂದ. ಒಂದೇನು ಅಂದರೆ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಲಾಭ ಪಡಿಬೋದು. ಎರಡನೇದೇ ಅಂದರೆ ಬೆಳೆ ವಿಮೆ ಮಾಡಿಸೋದಕ್ಕೆ, ಬೆಳೆ ಸಾಲ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ನಷ್ಟ ಪರಿಹಾರ ಅಂತ ಕೊಡುತ್ತೆ ಸರ್ಕಾರ, ನಮ್ಮ ಕಂದಾಯ ಇಲಾಖೆಯವರು. ಅದನ್ನ ಪಡೆಯೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಮತ್ತು ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕೃಷಿ ಉತ್ಪನ್ನ ಮಾರಾಟ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಮತ್ತು ಈಗ ಕೃಷಿ ಮತ್ತು ಬೇರೆ ಇಲಾಖೆಗಳಲ್ಲಿ ನೀವು ಕೃಷಿ ಪರಿಕರಗಳು, ಯಂತ್ರೋಪಕರಣಗಳು ಇವನ್ನ ಸಹಾಯಧನದ ರೂಪದಲ್ಲಿ ಪಡಿಬೇಕು ಅಂದ್ರೂ ಇದು ಬೇಕೇ ಬೇಕು. ಮತ್ತು ಸಹಕಾರ ಸಂಘಗಳಿಂದ ಖಾಸಗಿ ರಸಗೊಬ್ಬರ ಮಾರಾಟಗಾರರಿಂದ ರಸಗೊಬ್ಬರ ಖರೀದಿ ಮಾಡೋದಕ್ಕೂ ಇದು ಸಹಾಯ ಆಗುತ್ತೆ. ಮತ್ತು ರೈತರ ಬ್ಯಾಂಕ್ ಖಾತೆಗೆ ಹಣ ನೇರವಾಗಿ ಜಮಾ ಆಗುತ್ತಲ್ಲ, ಅದಕ್ಕೂ ಕೂಡ ಇದು ಬೇಕಾಗುತ್ತೆ ಲಿಂಗರಾಜು. ಸರ್, ಇದು ಈ ಪತ್ರಿಕೆಯಲ್ಲಿ ನೋಡಿದೆ, ಸ್ವಲ್ಪ ತಾಂತ್ರಿಕ ಕಾರಣಗಳಿಗಾಗಿ ರೈತರ ಒಂದಷ್ಟು ನಂಬರ್ ದಾಖಲಾಗಿಲ್ಲ ಅಂತ ಹೇಳಿ ವರದಿಯಾಗಿದೆ. ಕೊಪ್ಪಳದ ಜಿಲ್ಲೆಯಲ್ಲಿ ಅದೇ ಕೆಲವು ಬೇರೆ ಬೇರೆ ಸಮಸ್ಯೆಗಳಿರ್ತವೆ. ಒಂದು ಆಧಾರ ಅದಕ್ಕೆ ಜೋಡಣೆ ಆಗಿರಲ್ಲ, ಮತ್ತೆ ಮೊಬೈಲ್ ಸಂಖ್ಯೆಗಳನ್ನ ಬದಲಾವಣೆ ಮಾಡಿರ್ತಾರೆ. ಆ ಆಧಾರ್ ಸಂಖ್ಯೆಗೆ ಜೋಡಣೆ ಆಗಿರೋ ಮೊಬೈಲ್ ಸಂಖ್ಯೆನೇ ಇರ್ಬೇಕು ನಿಮ್ದು. ಆ ನಂಬರ್ ರಸಗೊಬ್ಬರ ಕೊಡ್ತಾರೆ ಅಂತ ಹೇಳಿದಾಗ, ಹೌದು ಕೆಲವು ಭೂರಹಿತ ರೈತರು ಬೇರೆ ಒಂದು ಜಮೀನು ಸಮಾನ ಮಾಡ್ತಾ ಇರ್ತಾರಲ್ಲ, ಭೂ ಮಾಲೀಕರು ಹೊರಗಡೆ ಇರ್ತಾರೆ ಅಲ್ಲ, ಆ ಭೂ ಮಾಲೀಕರು ಯಾಕೆಂದ್ರೆ ಆರ್ ಟಿ ಸಿ ಜೋಡಣೆ ಆಗಿರ್ಬೇಕು, ಅದಕ್ಕೆ ಅನುಗುಣವಾಗಿ ಅವ್ರು ಕೊಡ್ತಾರೆ. ಅವ್ರ ಮೂಲಕನೇ ಅವ್ರು ತಗೋಬೇಕಾಗತ್ತೆ, ರೈತರ ಒಂದು ಇದನ್ನ ಬಳಸಿ ತಗೋಬೇಕಾಗತ್ತೆ ಅವರು. ಹಂಗಾಗಿ ಮತ್ತೆ ಈಗ ಒಂದು ಪ್ರಶ್ನೆ ನಿಮಗೆ ಲಿಂಗರಾಜು. ಈಗ ಪಿ ಎಂ ಕಿಸಾನ್ ಯೋಜನೆ ಇದೆಯಲ್ಲ, ಇದರಲ್ಲಿ ವರ್ಷಕ್ಕೆ ಎಷ್ಟು ಒಂದು ಸಹಾಯ ಸಿಗ್ತಾ ಇದೆ ರೈತ ಬಾಂಧವರಿಗೆ? ಅದು 4 ತಿಂಗಳಿಗೆ ಸರಿಸಿ ಒಮ್ಮೆಗೆ 2,000 ರೂಪಾಯಿ ಅಂತೆ, 6,000 ರೂಪಾಯಿ ಅದನ್ನ ವರ್ಷಕ್ಕೆ. ನೀವು ಅದ್ರ ಪ್ರಯೋಜನ ಪಡಿತಾ ಇದ್ದೀರಾ? ಖಂಡಿತವಾಗು, ಖಂಡಿತವಾಗು ಅಲ್ವಾ. ಸರಿ ಲಿಂಗರಾಜ್ ಅವರು, ನಿಮ್ದು ದೂರವಾಣಿ ಸಂಖ್ಯೆ ಕೊಡ್ತೀರಾ? ಹೇಳ್ಬೋದು, ಹೇಳಿ. 988 988 61 32 32 75 9. ಸರಿ ಲಿಂಗರಾಜ್ ಅವ್ರು, ಪ್ರತಿ ಒಂದು ಬುಧವಾರ ಕರೆ ಮಾಡ್ತಾ ಇರ್ರಿ, ನಾವು ಪ್ರೋಗ್ರಾಮ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀವಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನೋಡಿ ಲಿಂಗರಾಜ್ ಅವರು ಮಂಡ್ಯದಿಂದ ಮಾಡಿದ್ದಾರೆ, ನಾಗಮಂಗಲದವರು, ಬಹಳ ಆಸಕ್ತಿದಾಯಕವಾಗಿ. ಈಗ ಇಲ್ಲಿ ಇನ್ನೊಂದು ಎರಡು ವಿಚಾರ ಹೇಳಬೇಕು. ಇಲ್ಲಿ ಒಂದು ಈ ಕಾಲ್ಬಾಯಿ ಜ್ವರದ ಲಸಿಕಾ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ. 23 ತಾರೀಕು ಪ್ರಾರಂಭ ಆಯಿತು, ಮೇ ತಿಂಗಳ 22ರವರೆಗೂ ಅದು ಮುಂದುವರಿಯುತ್ತೆ. ಆದ್ದರಿಂದ ಎಲ್ಲ ಸೀಳು ಗೊರೆಸಿರುವಂತಹ ಒಂದು ಪ್ರಾಣಿಗಳನ್ನು ಸಾಕ್ತಾ ಇರೋರು, ಹಸು, ಎಮ್ಮೆ, ಹಂದಿ, ಮೇಕೆ, ಕುರಿ, ಇಂಥವೆಲ್ಲ ಸೀಳು ಗೊರೆಸಿರುವಂಥ ಎಲ್ಲ ಜಾನುವಾರುಗಳು ಕೂಡ ಇದನ್ನ ರೈತ ಬಾಂಧವರು ಹಾಕಿಸ್ಕೋಬೇಕಾಗತ್ತೆ, ಇಲಾಖೆಯವ್ರ ಜೊತೆ ಸಹಕರಿಸ್ಲಿ ಅಂತ ನಾವು ಕೇಳಿದ್ವಿ. ಇನ್ನೊಂದು ಏನು ಅಂತಂದರೆ, ಕೆಲವು ರೈತರು ಈ ಕ್ಲೋರೋಫೈರಿಪಾಸನ್ನು ಕಾಫಿಗೆ ಸಿಂಪರಣೆ ಮಾಡಿ ಉಳಿಕೆ ಅಂಶ ಒಂದು ರಫ್ತು ಉತ್ಪನ್ನದಲ್ಲೂ ಕೂಡ ಕಂಡು ಬಂದಿದೆ ಅಂತ ಒಂದು ಜಾಹೀರಾತನ್ನೇ ಕೊಟ್ಬಿಟ್ಟಿದ್ದಾರೆ ಇವತ್ತು ಒಂದು ಪತ್ರಿಕೆಯಲ್ಲಿ, ನಮ್ಮ ಸ್ಥಳೀಯ ಪತ್ರಿಕೆಯಲ್ಲಿ. ಹಾಗಾಗಿ ರೈತ ಬಾಂಧವರು ಆ ಒಂದು ಹಂತದಲ್ಲಿ ಮಾಡದೇ ಇರೋದು ಒಳ್ಳೆಯದು, ಪರಿಸರ ಸ್ನೇಹಿ ಒಂದು ಕ್ರಮ ಕೈಗೊಳ್ಳೋದು ಒಳ್ಳೆಯದು ಅಂತ ನಾವು ಹೇಳ್ಬೋದು. ಅದಕ್ಕೆ ಪೆಂಥೋಯೇಟ್ ಅಂತ ಒಂದು ಮತ್ತು ಫಿಪ್ರೋನಿಲ್ ಅಂತ ಒಂದು ಕೀಟನಾಶಕಗಳನ್ನು ಶಿಫಾರಸು ಮಾಡಿದ್ದಾರೆ. ಕಾಫಿ ಮಂಡಳಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಅವರು ಮಾಹಿತಿ ಪಡ್ಕೋಬೋದು. ಈಗ ಪೇಟೆ ಧಾರಣೆ ಹೇಳ್ತೀರಾ ಸ್ವಲ್ಪ? ಹಾಂ ಸರ್, ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,300 ರೂಪಾಯಿಯಿಂದ 23,800 ರೂಪಾಯಿ, ಅರೇಬಿಕಾ ಚೆರಿ 13,000 ರೂಪಾಯಿಯಿಂದ 15,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000, ರೋಬಸ್ಟಾ ಚೆರಿ 9,400 ರೂಪಾಯಿಯಿಂದ 10,100 ರೂಪಾಯಿ. ವಿನೋದ್, ಈಗ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ಈ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ರೈತ ಬಾಂಧವರಿಗೆ, ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ಭೈಮನ ರಘು, ಪಿರಿಯಾಪಟ್ಟಣದ ಶಿವಣ್ಣ, ಶಿವನಂಜು ಮತ್ತು ಲಿಂಗರಾಜು, ನಾಗಮಂಗಲ ಮಂಡ್ಯ ಜಿಲ್ಲೆ, ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ಸಮಯ ಈಗ 7:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಶನ್ ಟ್ರಸ್ಟ್, ಕೊಟ್ಟೂರು ಚೇನಂಬಾಣೆ. ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಸತತ 15 ವರ್ಷಗಳಿಂದ ಶೇಕಡ 100 ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಆರಂಭವಾಗಿದ್ದು, ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ವ್ಯವಸ್ಥಾಪಕರು ನಾಟೋಳಂಡ ವಿಜು ದೇವಯ್ಯ 9448721240. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಬರುವ May 29 and 30 ಸುಂಟಿಕೊಪ್ಪ ಗ್ರಾಮದಲ್ಲಿ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು, ಸಮ್ಮೇಳನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ ಖುಷಿ ಇರುವ ಕಲಾವಿದರು, ಕಲಾ ತಂಡಗ, ಸಾಹಿತ್ಯ ಸಮ್ಮೇಳನದ ಸಂಚಾಲಕರು, ಅಧ್ಯಕ್ಷರು, ಸಾಂಸ್ಕೃತಿಕ ಸಮಿತಿ ಇವರಿಂದ ಮಾಹಿತಿ ಪಡ್ಕೊಳಕ್ಕೆ. ಭಾಗವಹಿಸುವ ಕಲಾವಿದರು ಕನ್ನಡ ನಾಡು ಭಾಷೆ ನೆಲ ಜಲ ನುಡಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಇರುವ ಕಾರ್ಯಕ್ರಮಗಳನ್ನ ಆದ್ಕೊಂಡಿರೋಕು. ಹೆಚ್ಚಿನ ಮಾಹಿತಿ ಬೇಕರೆ ಸಾಂಸ್ಕೃತಿಕ ಸಮಿತಿನ ಸಂಚಾಲಕರಾದ ಈಶಾ SH ಅಥವಾ ಅಧ್ಯಕ್ಷರಾದ AC ಗಿರೀಶ್ ಇವರನ್ನ ಸಂಪರ್ಕ ಮಾಡಕ್ಕೆ. ಅರ್ಜಿ ಒಪ್ಪಿಸಿಕೆ May 10 ಕಡೇ ದಿನ ಔಟು ಅಂತ ಗೊತ್ತಾವಟು. ರೈತರು ರಸಗೊಬ್ಬರ ತಗಣಿಕೆ ಇನ್ನು ಮುಂದೆ FID ಕಡ್ಡಾಯ ಆಗಿದ್ದು, ತಮ್ಮ ಭೂಮಿನ RTCನ ಸಹ FIDಗೆ ಜೋಡಿಸಿರೋಕು. ರಸಗೊಬ್ಬರ ತಯಾರು ಮಾಡುವ ಕಚ್ಚಾ ಸಾಮಗ್ರಿಗಳ ಆಮದಿಗೆ ಯುದ್ಧದ ಕಾರಣದಿಂದಾಗಿ ಸಮಸ್ಯೆ ಆಗಿದ್ದು, ರಸಗೊಬ್ಬರ ಉತ್ಪಾದನೆಯಲ್ಲಿ ಸಮಸ್ಯೆ ಆಗುವ ಸಾಧ್ಯತೆ ಇರುವುದರಿಂದ, ಕಳ್ಳ ಮಾರ್ಕೆಟ್ಗಳಲ್ಲಿ ರಸಗೊಬ್ಬರ ರೈತರ ಹೆಸರಲ್ಲಿ ಮಾರಾಟ ಆಗುವ ಸಾಧ್ಯತೆ ಇರುವುದರಿಂದ, ಇದನ್ನು ತಡೆಯಕ್ಕಾಗಿ ಎಲ್ಲ ರೈತರಿಗೆ ರಸಗೊಬ್ಬರ ಸಿಕ್ಕುವಂಗೆ ಮಾಡಿಕ್ಕಾಗಿ FID ಕಡ್ಡಾಯ ಮಾಡಿ ಸರ್ಕಾರ ಆದೇಶ ಹೊರಡಿಸಿಟ್ಟು ಅಂತ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸೋಳು. ಮಡಿಕೇರಿ ಆಕಾಶವಾಣಿಲಿ ನಾಳೆ ಹೊತ್ತಾರೆ 11 ಗಂಟೆಯಿಂದ 12 ಗಂಟೆ ಮುಟ್ಟ ಹಲೋ ಆಕಾಶವಾಣಿ ಬೆಳಕ ಹುಡುಕುತ್ತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆನ ಜಿಲ್ಲಾಧಿಕಾರಿ ಹಾಗೆ ಮಾನ್ಯ ಜಿಲ್ಲಾ ದಂಡಾಧಿಕಾರಿಯೂ ಆಗಿರುವ SJ ಸೋಮಶೇಖರ್ನವು ಭಾಗವಹಿಸಿಕ್ಕಿದ್ದು, ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಕ್ಕಂತ ಆಕಾಶವಾಣಿನ ಮುಖ್ಯಸ್ಥರು ತಿಳಿಸೋಳು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ 2020-26 ಸಮಯದ MBBS ವಿದ್ಯಾರ್ಥಿಗಳ ಪದವಿ ಪ್ರದಾನ ಆರೋಹಿ 26 ಘಟಿಕೋತ್ಸವ ಜಂಬರ ನಾಳೆ ಮಧ್ಯಾಹ್ನ 1 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಆವರಣದಲ್ಲಿ ನಡೆಯಕೊಟ್ಟು. ಕಾರ್ಯಕ್ರಮದಲ್ಲಿ ಜಿಲ್ಲೆನ ಉಸ್ತುವಾರಿ ಸಚಿವರು, ಸಂಸದರು, ಜಿಲ್ಲಾ ಮಟ್ಟದ ಅಧಿಕಾರಿಗ ಸೇರಿದಂಗೆ ಸಂಸ್ಥೆನ ಮುಖ್ಯಸ್ಥರು, ಸಿಬ್ಬಂದಿಗ, ಗಣ್ಯರು ಭಾಗವಹಿಸುವೆ ಅಂತ ಗೊತ್ತಾವಟು. ಮಡಿಕೇರಿನ ಕೈಗಾರಿಕಾ ತರಬೇತಿ ಸಂಸ್ಥೆಗೆ 2026-27 ಸಾಲಿಗೆ SLC ಪಾಸ್ ಆಗಿರುವ ಅಭ್ಯರ್ಥಿಗಳಿಂದ ಪ್ರವೇಶಕ್ಕೆ ಅರ್ಜಿ ಕರೆದಿದ್ದು, May 8 ಮುಟ್ಟ ಆನ್ಲೈನ್ಲಿ ಅರ್ಜಿ ಹಾಕಿಕೆ ಸಮಯ ಹುಟ್ಟು, ಹೆಣ್ಣುಮಕ್ಕಳಿಗೆ ಉಚಿತ ಪ್ರವೇಶಾತಿ ಹುಟ್ಟು ಅಂತ ಮಡಿಕೇರಿ ಸಹಕಾರ ಕೈಗಾರಿಕಾ ತರಬೇತಿ ಸಂಸ್ಥೆನ ಪ್ರಾಚಾರ್ಯರು ತಿಳಿಸೋಳು. ಮಡಿಕೇರಿನ ECHS ಪಾಲಿಕ್ಲಿನಿಕ್ಲಿ ನಾಳೆ ತಿಂಗಳ ಲೆಕ್ಕನ ತಪಾಸಣೆ ಇರುವುದರಿಂದ ಮದ್ದು ಕೊಡದಲೇ ತುರ್ತು ಸೇವೆಗೆ ಬೇಕರೆ ಮಾತ್ರ ವೈದ್ಯರು ಇದ್ದವೆ ಅಂತ ಕ್ಲಿನಿಕ್ನ ಮಾಹಿತಿಯಿಂದ ಗೊತ್ತಾವಟು. ಸಂತಕವಿ ಕನಕದಾಸ ಮತ್ತು ತತ್ವ ಪದಕಾರ ಅಧ್ಯಯನ ಕೇಂದ್ರ ರಾಜ್ಯಮಟ್ಟದ ಕನಕ ಕವನ ಪೈಪೋಟಿ ಏರ್ಪಾಡು ಮಾಡಿದ್ದು, ಪೈಪೋಟಿನ ಅರ್ಜಿ ಮತ್ತು ಸ್ವರಚಿತ ಕವನಗಳನ್ನ ಜೂನ್ 22ನೇ ತಾರೀಕಿನ ಒಳಗೆ ಸಂತಕವಿ ಕನಕದಾಸ ಮತ್ತು ತತ್ವಪದಕಾರ ಅಧ್ಯಯನ ಕೇಂದ್ರ ಕಲಾಗ್ರಾಮ ಮಲ್ಲತಳ್ಳಿ ಬೆಂಗಳೂರು ಈ ವಿಳಾಸಕ್ಕೆ ಕಳಿಸಿಕೊಡಕ್ಕೆ. ಮೆಡಿಕಲ್ ಸ್ಟೋರ್ಗಳಲ್ಲಿ ಮದ್ದು ಮಾತ್ರೆ ಕೊಡಕಾಕನ ಡಾಕ್ಟರ್ ಕೊಟ್ಟ ಚೀಟಿ ಕಡ್ಡಾಯ ಇರೋಕು. ಚೀಟಿ ಇದ್ದರೆ ಮಾತ್ರ ಮದ್ದು ಮಾತ್ರೆ ಕೊಡೋಕು ಅಂತ ಜಿಲ್ಲಾಧಿಕಾರಿ ಸೋಮಶೇಖರ್ನವು ಮೆಡಿಕಲ್ಸ್ನ ಮಾಲೀಕರಿಗೆ ಸೂಚನೆ ಕೊಟ್ಟಳು. ಮಡಿಕೇರಿನ ಮೆಡಿಕಲ್ ಸ್ಟೋರ್ಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರೊಟ್ಟಿಗೆ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿಗ ಸೂಚನಾ ಫಲಕಗ ಉಟ್ಟ ಡಾಕ್ಟರ್ ಚೀಟಿ ಪರಿಶೀಲನೆ ಮಾಡಿ ಮದ್ದು ಕೊಡ್ತಾವಳನ ತಿಳಿದರ ಬಗೆಯಲ್ಲಿ ಪರಿಶೀಲನೆ ಮಾಡಿ ನಿರ್ದೇಶನ ಕೊಟ್ಟು. ಮಡಿಕೇರಿನ ಸೀತಾರಾಮರೈ ಮತ್ತು ಉಷಾ ಎಸ್ ರೈ ದಂಪತಿಗಳ ಮಗಳು ಪ್ರಜ್ಞಾ ಸೀತಾರಾಮರೈಗೆ ಗಣಿತ ವಿಷಯದಲ್ಲಿ PhD ಪದವಿ ಸಿಕ್ಕಿದ್ದು ಸ್ಟಡೀಸ್ ಆನ್ ಜಿಯೋಡೆಸಿಕ್ ಬೇಸ್ಡ್ ಪ್ರಾಪರ್ಟೀಸ್ ಆಫ್ ಗ್ರಾಫಿಕ್ಸ್ ತೇಳುವ ವಿಷಯದಡಿಯಲ್ಲಿ ಮೈಸೂರಿನ JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ UK PhD ಪದವಿ ಕೊಟ್ಟುಟು. ಪತ್ರಕರ್ತ ಸಾಹಿತಿ ಐತಿ ಚಂಡ ರಮೇಶ್ ಉತ್ತಪ್ಪನವರ ಕೊಡಗಿನ ಆಟಿ ತಿಂಗಳ ಆಚರಣೆಯ ಅಚ್ಚರಿಗಳು ತೇಳುವ ಲೇಖನ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ BSc ನ್ಯಾಚುರಲ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಪಠ್ಯ ಆಗಿ ಆಯ್ಕೆ ಆಗಿದ್ದು ಇಲ್ಲಿ ಮುಟ್ಟ 40 ಅಧ್ಯಯನ ಕೃತಿಗಳನ್ನ ರಮೇಶ್ ಉತ್ತಪ್ಪನವು ಬರೆದಿದ್ದು ಕೊಡಗು ಜಿಲ್ಲೆನ ಆಟಿ ತಿಂಗಳ ಆಚರಣೆಗ ಮತ್ತು ಅದರ ಹಿಂದೆ ಇರುವ ವೈಜ್ಞಾನಿಕ ಸತ್ಯಗ ಈ ಲೇಖನದಲ್ಲಿ ಉಟ್ಟು. ಗೌಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಹಿರಿಕರ ಗ್ರಾಮಾಭಿವೃದ್ಧಿ ಮಂಡಳಿ ಮತ್ತು ಸಂಶೋಧನಾ ಸಂಸ್ಥೆನ ಆಶ್ರಯದಲ್ಲಿ ಗ್ರಾಮದ ಸಮುದಾಯ ಭವನದಲ್ಲಿ ವಿಜ್ಞಾನ ಆಧಾರಿತ ಪೋಷಕಾಂಶ ಮತ್ತು ಇತರ ಪರಿಕರಗಳ ಅಳವಡಿಕೆ ಜಾಗೃತಿ ಅಭಿಯಾನ ಕಾರ್ಯಾಗಾರ ನಡೆದು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದ ಅಪ್ಪಂಗಳದ ಭಾರತೀಯ ಸಾಂಬಾರ ಬೆಳೆ ಸಂಶೋಧನಾ ಸಂಸ್ಥೆನ ಹಿರಿಯ ವಿಜ್ಞಾನಿ ಡಾಕ್ಟರ್ ರಾಜಣ್ಣ ಮಕ್ಕಳಿಗೆ ತಮ್ಮ ಆಸ್ತಿನ ಫಲವತ್ತತೆ ಉಳಿಸಿಕೊಡುವುದು ಹಿರಿಯರ ಜವಾಬ್ದಾರಿ ಅಂತ ಹೇಳಿದೋ. ಅಲ್ಲದೆ ಮಣ್ಣಿನ ಫಲವತ್ತತೆ ಕಾಪಾಡಿ ಕನಕರೆ ಜೈವಿಕ ಮತ್ತು ಸಾವಯವ ಗೊಬ್ಬರ ಪೋಷಕಾಂಶಗಳನ್ನ ಪೂರೈಕೆ ಮಾಡಕ್ಕೂ ಕೃಷಿ ಆಧಾರಿತ ವ್ಯವಸ್ಥೆಯಲ್ಲಿ ಪೋಷಕಾಂಶದ ಮರುಬಳಕೆ ಮಣ್ಣಿನ ಫಲವತ್ತತೆ ಸುಧಾರಿಸಿಕೆ ಅಗತ್ಯ ಅಂತ ಹೇಳಿದೋ. ಕಾರ್ಯಕ್ರಮದಲ್ಲಿ ಹಿರಿಯ ವಿಜ್ಞಾನಿಗ ಸೇರಿದಂಗೆ ಗಣ್ಯರು ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಶನ್ ಟ್ರಸ್ಟ್, ಕೊಟ್ಟೂರು ಚರಂಬಾಣೆ. ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ? ಮಕ್ಕಳಿಗೆ ನಿನಗೆ ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು, ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ, ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್, ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಭಾಗಮಂಡಲದ KVG ITI ನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, SSLC ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141. ವಿರಾಜಪೇಟೆಯ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಫರ್ನಿಚರ್ ಗಳನ್ನು ಖರೀದಿಸುವಾಗ ವಿಶು ಹಬ್ಬದ ಬಂಪರ್ ಆಫರ್. 1,00,000 ರೂಪಾಯಿಗಳ ಖರೀದಿಗೆ 2-door ಅಲ್ಮಿರಾ ಫ್ರೀ, 50,000 ರೂಪಾಯಿಗಳ ಖರೀದಿಗೆ ಸ್ವಿಂಗ್ ಫ್ರೀ, ಕಾರ್ನರ್ ಸೋಫಾ ಸೆಟ್ ಗೆ ಟೀಪಾಯ್ ಫ್ರೀ. ಸೇಲ್ಸ್ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫಿಮೇಲ್ ಹಾಗೂ ಲೋಡಿಂಗ್ ಅನ್ಲೋಡಿಂಗ್ ಮಾಡಲು ಸ್ಟಾಫ್ ಬೇಕಾಗಿದ್ದಾರೆ. ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ. ಮೂರ್ನಾಡದಲ್ಲಿ ಶುಭಾರಂಭಗೊಂಡಿದೆ ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್. ಇಲ್ಲಿ ಎಲ್ಲಾ ಕಂಪನಿಯ ಆಯುರ್ವೇದಿಕ್ ಔಷಧಿಗಳು, ಸರ್ಜಿಕಲ್ ಐಟಮ್ಸ್ ಹಾಗೂ ವೆಟನರಿ ಐಟಮ್ಸ್ ಲಭ್ಯ. ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್, ಶ್ರೀ ಅಮ್ಮ ಮೆಡಿಕಲ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ 9906061786.